ಮಾಡ್ದ, ಈಗ ಒಂದು 10 ಕೆಜಿ ತನಕ ಬೆಳೆದೇನೆ ಸರ್. ಹಾಂ ಸರಿ, ಈಗ ಮೊದಲಿಗೆ ನೀವು ಅದನ್ನು ಮಾಡುವಾಗ ಹೇಗೆ ಅದನ್ನು ಮಾಡುವಂತಹ ಕ್ರಮಗಳು? ಸರಿ, ಇದಕ್ಕೆ ಪ್ರಮುಖವಾಗಿ ಬೇಕಾಗಿರೋದು ಈಗ ನಾವು ಎಷ್ಟು ಪ್ರಮಾಣದಲ್ಲಿ ಬೆಳೆಯುತ್ತೇವೆ ಅಂತ. ಈಗ ನೀವು ಚಿಕ್ಕ ಪ್ರಮಾಣದಲ್ಲಿ ಬೆಳೀತೀರಾ, ಇಲ್ಲ ಸ್ವಲ್ಪ ದೊಡ್ಡ ಮಟ್ಟಿಗೆ ಮಾಡುವ ಅಂತ ಹೇಳ್ತೀರಾ, ಆ ಥರ. ಆದರೆ ಮೇಯ್ನ್ ಆಗಿ ನಮಗೆ ಬೇಕಾಗಿರೋದು ಟ್ರೈನಿಂಗ್ ಒಂದು ಬೇಕೇ ಬೇಕು ಸರ್. ನಾವು ಸುಮ್ಮನೆ ಏನೇನೋ ನೋಡಿಕೊಂಡು ಯಾರೋ ಹೇಳ್ತಾರಂತ ಹೇಳ್ಕೊಂಡು ಮಾಡಲೇಬಾರ್ದು, ಇದರಿಂದ ನಿಮಗೆ ನಷ್ಟ ಜಾಸ್ತಿ. ನೀವು ಟ್ರೈನಿಂಗ್ ತಗೊಂಡ ಮೇಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಫಸ್ಟಿಗೆ ಒಂದು 6 ತಿಂಗಳು ಮಾಡಲಿಕ್ಕೆ ಹೋಗಬಾರ್ದು. ಯಾಕೆ ನೀವು ಇದು ಟ್ರಯಲ್ ಮಾಡ್ತಾ ಮಾಡ್ತಾ ಮಾಡ್ತಾ ಹೋದರೆ ನಿಮಗೆ ಇದರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ನಿಮಗೆ ಸ್ವಂತಕ್ಕೆ ಸಿಗುತ್ತದೆ. ಬೇರೆಯವರು ಹೇಳೋದಕ್ಕಿಂತ ನೀವು ಮಾಡ್ತಾ ಮಾಡ್ತಾ ಹೋದ್ರೇ ನಿಮಗೆ ಇದರ ಬಗ್ಗೆ ಜಾಸ್ತಿಯಾಗಿ ಒಂದು ಅನುಭವ ಆಗ್ತದೆ. ಏನು ಮಾಡಿದರೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ನೀವು ಪರ್ಫೆಕ್ಟ್ ಆಗ್ತೀರ. ಒಂದು ಕಲ್ಲಿಗೆ ಹೇಗೆ ನಾವು ಏಟು ಕೊಟ್ಟರೆ ಕೊಟ್ಟರೆ ಮಾತ್ರ ಒಂದು ಚಂದವಾದ ಮೂರ್ತಿ ಬರುತ್ತೋ, ಈ ಬೆಳೆನೂ ಹಾಗೇನೆ. ಇದಕ್ಕೆ ಶುದ್ಧವಾದ ಭತ್ತದ ಬೈಹುಲ್ಲು ಕರೆಕ್ಟಾಗಿ ಒಣಗಿರಬೇಕು. ಕಟಾವು ಮಾಡಿ 1-2 ತಿಂಗಳಾದರೂ ಆಗಬೇಕು. ಯಾಕೆಂದರೆ ಬೈಹುಲ್ಲಲ್ಲಿ ನಡುವಿಗೆ ಆದ ಟ್ಯೂಬ್ಸ್ ಏನಿದೆ ಅದು ಒಣಗಿರಲ್ಲ ಬೇಗ, ತುಂಬ ದಿನ ತಾಗತ್ತೆ. ಅದನ್ನು 1-2 ತಿಂಗಳು ಇದನ್ನು ಚೆನ್ನಾಗಿ ಒಣಗಿಸಬೇಕು. ಇದನ್ನು ಒಣಗಿಸಿ ಆದಮೇಲೆ ಇದನ್ನು ಈರುಳ್ಳಿ ಗೋಣಿ ಇದೆ ಅಲ್ವಾ, ಅದರಲ್ಲಿ ನೀರು ಎಲ್ಲ ಬಸಿದು ಹೋಗ್ಲಿಕ್ಕೆ ಚೆನ್ನಾಗಿರುತ್ತೆ. ಈಗ ಏನು ಮಾಡಬೇಕು, ಈ ಈರುಳ್ಳಿ ಗೋಣಿಯಲ್ಲಿ ತುಂಬಿಸಬೇಕು. ತುಂಬಿದ್ದು ಇದನ್ನು ಚೆನ್ನಾಗಿ ತೊಳೆದು ತೊಳೆದಂದರೆ ಅದರಲ್ಲಿ ಮಣ್ಣು ಅದೆಲ್ಲ ಇರುತ್ತೆ, ಮಣ್ಣೆಲ್ಲ ಹೋದ್ಮೇಲೆ ಇದನ್ನು ನಾವು ನೀರಲ್ಲಿ ನೆನೆ ಇಡಬೇಕು. 1-12 ಗಂಟೆ ನೆನೆ ಇಟ್ಟು ಆದಮೇಲೆ ಮೇಲೆ ತೆಗೆದು, ಈಗ ಸ್ಟಾರ್ಟ್ಅಪ್ ಮಾಡುವವರಾದರೆ ಒಂದು ಅಂಡೆಯನ್ನು ತೆಗೆದುಕೊಂಡು ಈ ಭತ್ತದ ಬೈಹುಲ್ಲನ್ನು ಅಂಡೆಯಲ್ಲಿ ಹಾಕಬೇಕು. ಅಂಡೆಯಲ್ಲಿ ಹಾಕಿ 1-2 ಗಂಟೆ ಇದನ್ನು ಬೇಯಿಸಬೇಕು. ಇದನ್ನು ಫುಲ್ 2 ಗಂಟೆ ಬೇಯಿಸಿ ಆದಮೇಲೆ ಈ ನೀರೇನಿದೆ ತಣ್ಣಗಾದ್ಮೇಲೆ ಇದನ್ನು ಹೊರಗಡೆ ತೆಗೆದು ಸೋಸಿ, ಈ ಹುಲ್ಲು ನಮಗೆ ಸಾಧಾರಣವಾಗಿ ನಾವು ಮುಷ್ಟಿಯಲ್ಲಿ ಈಗ ಅದುಮೆ ಹಿಡಿಯುವಾಗ ನೀರು ನಮಗೆ ಈ ಮುಷ್ಟಿಯಿಂದ ಹೊರಗಡೆ ಬರಬಾರ್ದು. ನೀರು ಇರಬೇಕು, ಆ ನೀರು ಇರಬೇಕು, ತೇವಾಂಶ ಬೇಕು, ಆದರೆ ಜಾಸ್ತಿ ಇರಬಾರ್ದು. ಅದು ನೀವು ಮುಷ್ಟಿಯನ್ನು ಹಿಡಿದು ಈಗ ಅದು ಮಿಡಿಯುವಾಗ ನಿಮ್ಮ ಈ ಬೆರಳ ಎಡೆಯಲ್ಲಿ ನೀರು ಹೊರಗಡೆ ಹೋಗಬಾರ್ದು. ಅದೊಂದು ಅದರಲ್ಲಿ ವಿಧಾನ ಹೇಗೆ ನಾವು ನೋಡಬೇಕು ಎಷ್ಟು ತೇವಾಂಶ ಬೇಕು ಅಂತ ಹೇಳಿದರೆ ಆ ಥರಲ್ಲಿ ಮಾಡ್ಬೋದು. ಈಗ ಇದನ್ನು ಮತ್ತೆ ಏನು ಮಾಡಬೇಕು, ಆ ಒಣಗಿದೆ ಅಂತ ನಿಮಗೆ ಗೊತ್ತಾಯಿತು. ನೀವು ಒಂದು ರೂಮಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಚಿಕ್ಕದಾದ ಒಂದು ಸ್ಥಳಾವಕಾಶ ಬೇಕು. ಅದನ್ನು ಡೆಟಾಲಿಂದ ಚೆನ್ನಾಗಿ ಫ್ಲೋರನ್ನು ಕ್ಲೀನ್ ಮಾಡಿ, ಈಗ ನೀವು ಒಂದು ಟರ್ಪಲಿನ್ ಬೇಕು ಅದಕ್ಕೆ. ಟರ್ಪಲಿನ್ ಯಾವ ಟೈಪ್ ಅಂದರೆ ಕೆಳಗಡೆದು ನೀರು ಮೇಲ್ಗಡೆ ಬರಬಾರ್ದು. ಈ ಪಿ ಪಿ ಕವರ್ ಇದೆ ಅಲ್ವಾ, ಹೌದು, ಆ ತಲ್ಪ ಸ್ವಲ್ಪ ದಪ್ಪ ಅದರಲ್ಲಿ, ಅದರಲ್ಲಿ ನೀವು ಮೇಲ್ಗಡೆ ಹಾಕಿದರೆ ಕೆಳಗಡೆದು ಮೇಲ್ಗಡೆ ನಿಮಗೆ ಪಾಸ್ ಆಗಲ್ಲ, ಏನು ಮಾಯಿಶ್ಚರ್ ಬರಲ್ಲ, ಈ ನೆಲದ ಮಾಯಿಶ್ಚರ್ ಮೇಲೆ ಬರಲ್ಲ. ಈಗ ನೀವು ಅದನ್ನು ಸಹ ಚೆನ್ನಾಗಿ ತೊಳೆದು ನಿಮ್ಮ ಕೈಕಾಲುಗಳನ್ನು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ನೀವು ಈ ವರ್ಕ್ ಏರಿಯಾ ಏನಿದೆ, ನೀವು ಕೆಲಸ ಮಾಡುವ ಸ್ಥಳ ಏನಿದೆ ಅದರಲ್ಲಿ ಬರಬೇಕು. ಈ ತರ್ಪಲನ್ನು ಹರಡಿ ನೀವು ಬೇಯಿಸಿದ ಬೈಹುಲ್ಲನ್ನು ಏನಿದೆ ಈ ಬೇಯಿಸಿದ ಬೈಹುಲ್ಲು ಈ ತರ್ಪಲಿನ ಮೇಲೆ ಹರಡಬೇಕು. ಈಗ ಹರಡಿ 1-2 ಗಂಟೆ ಆದಮೇಲೆ ಒಣಗ್ತದೆ ಅದು, ಅಂದರೆ ನಿಮಗೆ ಬೇಕಾದಷ್ಟು ತೇವಾಂಶ ಬರ್ತದೆ. ಫ್ಯಾನ್ ಎಲ್ಲ ಹಾಕ್ಬೋದು, ಆದರೆ ಧೂಳು ಬೇರೆ ಎಲ್ಲ ಬ್ಯಾಕ್ಟೀರಿಯಾಗಳು ಅಟ್ಯಾಕ್ ಆಗುವ ಚಾನ್ಸ್ ಜಾಸ್ತಿ. ನೀವು ಎಷ್ಟು ಬೇಗ ಇದನ್ನು ಬ್ಯಾಗಿಂಗ್ ಮಾಡ್ತಿರೋ ಅಷ್ಟು ಬೇಗ ಇದಕ್ಕೆ ತಗಲುವ ಬೇರೆ ಬೇರೆ ಫಂಗಸ್ ಏನಿದೆ ಇದು ಕಮ್ಮಿ ಆಗ್ತದೆ. ನಿಮಗೆ ಒಳ್ಳೆ ಈಲ್ಡ್ ಬರುವುದು, ಇಲ್ಲದ್ರೆ ಬ್ಯಾಗ್ಸ್ ಎಲ್ಲ ಒಳ್ಳೆ ಗ್ರೋತ್ ಆಗುವ ಚಾನ್ಸ್ ಜಾಸ್ತಿ. ಸ್ವಲ್ಪ ಕ್ಲೋಸ್ಡ್ ಇದ್ರೆ ಇನ್ನೂ ಒಳ್ಳೆಯದು. ಈಗ ನೀವು ಅರಳಿದ ಬೈಹುಲ್ಲು ಏನಿದೆ ಅದನ್ನು ಈಗ ನೀವು ಬ್ಯಾಗಾಗಿ ತುಂಬಿಸಬೇಕು. ಅದಕ್ಕೆ ನೀವು 12-12 ಇಂಚಸ್ ಅಗಲ, 12 ಇಂಚ್ ಅಗಲ, ಮತ್ತೆ ಒಂದು 18 ಇಲ್ಲದಿದ್ರೆ 20 ಇಂಚಸ್ ಉದ್ದ ಈ ಟೈಪ್ ಪಿ ಪಿ ಕವರ್ ಅನ್ನು ತೆಗೆದುಕೊಂಡು ಇದರ ಬುಡಭಾಗ ಏನಿದೆ ಅದನ್ನು ಕಟ್ಟಬೇಕು. ಒಂದು ರಬ್ಬರ್ ಬ್ಯಾಂಡ್ ಕೂಡ ಹಾಕಿ ಕಟ್ಬೋದು, ಇಲ್ಲದ್ರೆ ಟೈನಲ್ಲಿ ಕೂಡ ಕಟ್ಬೋದು. ಇದನ್ನು ಪುಗ್ಗ ತರ ಮಾಡಿದ್ರೆ, ಬಲೂನ್ ತರ ಮಾಡಬೇಕು, ನಿಮಗೆ ರೌಂಡ್ ಸಿಲಿಂಡರ್ ಆಕಾರ ಶೇಪ್ ಅಲ್ಲಿ ಬರ್ತದೆ. ಈ ಬ್ಯಾಗ್ ಕುತ್ಕೊಳ್ಳಿಕ್ಕೆ ತುಂಬಾ ಸುಲಭ. ಸರಿ, ಈಗ ಅದಕ್ಕೆ ಸ್ವಲ್ಪ ಒಂದು 5 ಗ್ರಾಮ್ ಅಷ್ಟು ಫಸ್ಟ್ ಗೆ ಸ್ಪಾನ್ ಅನ್ನು ಹಾಕಿ, ಮಶ್ರೂಮ್ ಬೀಜವನ್ನು ಹಾಕಿ, ಮತ್ತೊಂದು 1/4 ಕೆಜಿ ಅಷ್ಟು ಈ ಬೈಹುಲ್ಲು ನಾವೇನು ಬೇಯಿಸಿದ್ದೇವೆ ಆ ಬೈಹುಲ್ಲನ್ನು ಅದಕ್ಕೆ ಹಾಕಬೇಕು. ಇದು ಒಂದು ಲೇಯರ್ ಆಯಿತು. ಇದನ್ನು ಚೆನ್ನಾಗಿ ಒತ್ತಿ ಆದ್ಮೇಲೆ ಇದರ ಮೇಲ್ಗಡೆ 20 ಗ್ರಾಮ್ ಸ್ಪಾನ್ ಮಶ್ರೂಮ್ ಬೀಜ. ನಿಮ್ಮ ಕೈ ಮುಷ್ಟಿಯಲ್ಲಿ ಸಾಧಾರಣವಾಗಿ 20 ಗ್ರಾಮ್ ಬರ್ತದೆ, ಒಂದು ಕೈ ಮುಷ್ಟಿಯಲ್ಲಿ 20-25 ಗ್ರಾಮ್ ಸ್ಪಾನ್ ಬರ್ತದೆ. ಇದನ್ನು ಹೇಗೆ ಏನು ಮಾಡಬೇಕು, ನಾವೇನು ಬೈಹುಲ್ಲು ಒಂದು ಲೇಯರ್ ಹಾಕಿದ್ದೇವೆ, ಇದರ ಹೊರಗಿನ ಭಾಗದಲ್ಲಿ ನಮಗೆ ಹೊರಗಡೆಯಿಂದ ಪ್ಲಾಸ್ಟಿಕ್ ಇಂದ ಕಾಣಬೇಕು. ಅದು ನಿಮಗೆ ನೋಡುವಾಗ ರಿಂಗ್ ಆಕಾರದಲ್ಲಿ ಬರುತ್ತೆ, ಒಂದು ರಿಂಗ್ ಹೇಗೆ ನಾವು ಬೆರಳಿಗೆ ಹಾಕ್ತೇವೆ ಆ ಟೈಪ್ ಅಲ್ಲಿ ಕಾಣಬೇಕು, ತೋರ್ಬೇಕು, ಹೊರಗಡೆ ನಮಗೆ ವಿಸಿಬಿಲಿಟಿ ಬೇಕು. ಇದಾದ್ಮೇಲೆ ಇನ್ನೊಂದು 1/4 ಕೆಜಿ ಹಾಕೋದು, ಇನ್ನೊಂದು 20-25 ಗ್ರಾಮ್ ಸ್ಪಾನ್ ಹಾಕೋದು. ಹೀಗೆ ಹಾಕ್ತಾ ಹಾಕ್ತಾ ಈ ನಿಮಗೆ 12/20 ಪಿ ಪಿ ಕವರ್ ಏನಿದೆ ಅದರಲ್ಲಿ ನಿಮಗೆ ಒಂದು 3 ಕೆಜಿ ಆಗುವಷ್ಟು ಬೈಹುಲ್ಲು ತುಂಬುತ್ತದೆ. ಸುಮಾರು ಎಷ್ಟು ಲೇಯರ್ಸ್ ಬರ್ತದೆ? 6 ಲೇಯರ್ಸ್ ಬರ್ತದೆ ಸರ್. ಈಗ ಹಾಫ್ ಕೆಜಿದ್ದು ಒಂದೊಂದು ಲೇಯರ್ ಅಂತ ಹೇಳುವಾಗ 6 ಲೇಯರ್ಸ್ ಆಗುತ್ತೆ. ಮೇಲ್ಗಡೆ ನೀವು ಅದನ್ನು ಟೈಟ್ ಮಾಡಬೇಕು. ಆದರೆ ಒಂದು ವಿಷಯ ಅಂದರೆ ನೀವು ಟೈಟ್ ಮಾಡುವಾಗ ಅದರ ಮೇಲ್ಗಡೆ ಏನಿದೆ ಅದನ್ನು ಒತ್ತಿಕೊಂಡು ಟೈಟ್ ಮಾಡಿದರೆ ಪಿ ಪಿ ಕವರ್ ಒಡೆಯುವ ಚಾನ್ಸ್ ಇದೆ. ಹಾಗೆ ನೋಡುವಾಗ ನೀವು ಸ್ವಲ್ಪ ಗ್ಯಾಪನ್ನು ಇಟ್ಟು ಅದನ್ನು ಅದುಮಬೇಕು, ಒತ್ತಬೇಕು. ನೀವು ಹೇಗೆ ಪ್ರೆಸ್ ಮಾಡ್ತೀರೋ ಪಿ ಪಿ ಕವರ್ ಒಳಗಡೆ ಬೈಹುಲ್ಲು ಚೆನ್ನಾಗಿ ಕೂರಬೇಕು. ಬೈಹುಲ್ಲಲ್ಲಿ ಏನಾದರೂ ಗ್ಯಾಪ್ ಏನಾದರೂ ಇದ್ರೆ ಅಲ್ಲಿ ನಿಮಗೆ ಬೇರೆ ಫಂಗಸ್ ಬರುವ ಚಾನ್ಸಸ್ ಇರುತ್ತವೆ. ಆದ್ದರಿಂದ ಈ ಗ್ಯಾಪ್ಸ್ ಏನಿದೆ ಅದೆಲ್ಲ ಅವಾಯ್ಡ್ ಮಾಡಬೇಕು. ನೀವು ಆದಷ್ಟು ಅದನ್ನು ಚೆನ್ನಾಗಿ ಒತ್ತಿಕೊಂಡು ಬೈಹುಲ್ಲು ಚೆನ್ನಾಗಿ ಕೂತ್ಕೊಳ್ಳುವ ಹಾಗೆ ನೀವು ಒತ್ತಿ ಈ ಸ್ಪಾನನ್ನು ಹಾಕಬೇಕು. ಈಗ ನಿಮಗೆ ಒಂದು ಬ್ಯಾಗ್ ರೆಡಿ ಆಯಿತು. ಈಗ ಅದನ್ನು ಮೇಲ್ಗಡೆ ನೀವು ಟಾಯ್ನಿಂದ ಕಟ್ಟಿ ಚೆನ್ನಾಗಿ ಟೈಟ್ ಮಾಡಿಬಿಟ್ಟು ಇಲ್ಲದ್ರೆ ಬ್ಯಾಗನ್ನು ಒಂದೆರಡು ಸಲ ತಿರುಗಿಸಿದ್ರೆ ಕೂಡ ಮೇಲ್ಗಡೆ ಆಗ್ತದೆ, ಟೈಟ್ ಆಗುತ್ತೆ. ಟಾಯ್ನಿಂದ ನೀವು ಕಟ್ಟಬೇಕು. ಆಮೇಲೆ ಏನು ಮಾಡೋದು, ಈ ಬ್ಯಾಗಿಗೆ ಬ್ಯಾಗಿನ ಒಳಗಡೆ ಏನಿದೆ ಸ್ಪಾನಿಗೆ ಉಸಿರಾಡಬೇಕು, ಗಾಳಿ ಬೇಕು. ಅದಕ್ಕೆ ಒಂದು ನಾವು ಗೋಣಿ ಚೀಲ ಹೊಲಿತೇ ಅಲ್ವಾ, ಆ ಟೈಪಲ್ಲಿ ಒಂದು ಡಬ್ಬನ್ ಸಿಗುತ್ತೆ. ಅದರಲ್ಲಿ ಒಂದು 15-20 ತೂತುಗಳನ್ನು ರೌಂಡಿಗೆ ಮಾಡ್ತಾ ಹೋಗಬೇಕು. ಇದು ಏನಂದ್ರೆ ಈ ಸ್ಪಾನಿಗೆ ಬೆಳವಣಿಗೆಗೆ ಅವಶ್ಯಕವಾಗಿ ಇರುತ್ತೆ ಗಾಳಿ. ಅದರಿಂದ ಈಗ ನಾವು ಇದನ್ನು ರೆಡಿ ಮಾಡಿದ್ವಿ, ಇದಕ್ಕೆ ಒಂದು ಡೇಟ್ ಹಾಕೋದು. ಸಪೋಸ್ ನೀವು ಇವತ್ತು ಅದನ್ನು ಬ್ಯಾಗ್ ಅನ್ನು ರೆಡಿ ಮಾಡಿದ್ರ ಇವತ್ತು ನಿಮ್ದು ಡೇಟ್ ಹಾಕ್ಬೇಕು. ಇದನ್ನು ಮೊದಲೆಲ್ಲ ನಾವು ಡಾರ್ಕ್ ರೂಮ್ ಅಂತ ಹೇಳ್ತಾ ಇದ್ವಿ, ಇವಾಗ ಹಾಗೆಲ್ಲ ಇಡುದಿಲ್ಲ. ಡಾರ್ಕ್ ರೂಮ್ ಅಲ್ಲಿ ಇದ್ರೆ ಬೇಗ ಸ್ವಲ್ಪ ಈ ಫಂಗಸ್ ಏನಿದೆ ಈ ಬೈಹುಲ್ಲನ್ನು ಬೇಗ ಆವರಿಸ್ತದೆ. ಈಗ ನೀವನ್ನು ಡಾರ್ಕ್ ರೂಮ್ ಅಂತ ಇಡುವ, ಡಾರ್ಕ್ ರೂಮ್ ಅಲ್ಲಿ ಇಡುವಾಗ ಇಲ್ಲಿದ್ದು ಟೆಂಪರೇಚರ್ ಬಂದ್ಬಿಟ್ಟು ತುಂಬಾ ಅಗತ್ಯ. ಈ ಆಯಿಸ್ಟರ್ ಮಶ್ರೂಮ್ ಮಾಡೋದಾದ್ರೆ 26-28 ಡಿಗ್ರಿ ಮೇಲೆ ಹೋಗಬಾರ್ದು. ಕಮ್ಮಿ ಎಷ್ಟು ಸಾಕ್ಬೋದು, ಕಮ್ಮಿ ಎಷ್ಟು ಸಾಕ್ಬೋದು, ಆದರೆ ಮ್ಯಾಕ್ಸಿಮಮ್ 26. ಆದರೂ 28 ವರೆಗೂ ಕೆಲವೊಂದು ಇದು ಬೀಜ ಏನಿದೆ ಅದು ಇದು ಗ್ರೋತ್ ಆಗುತ್ತೆ, ಬರುತ್ತೆ 28 ತನಕ. ಇವಾಗ ನೀವು ಅದಕ್ಕೆ ಬೇಕಾದ ಕರೆಕ್ಟಾದ ಒಂದು ಉಷ್ಣಾಂಶ ಮತ್ತು ತೇವಾಂಶ ಕೊಟ್ಟರೆ ಅದು ಬ್ಯಾಗ್ ಚೆನ್ನಾಗಿ ಗ್ರೋತ್ ಆಗುತ್ತೆ, ಬೇಗ ಗ್ರೋತ್ ಆಗುತ್ತೆ. ಈಗ ತೇವಾಂಶ ಬಂದ್ಬಿಟ್ಟು 80% ಬೇಕು ಅದಕ್ಕೆ. 80% ತೇವಾಂಶ ಇಲ್ಲ ನಿಮ್ಮ ರೂಮಲ್ಲಿ, ಒಂದು ಚೆನ್ನಾಗಿ ಒಂದು ಚಿಕ್ಕ ಕೊಠಡಿಯನ್ನು ನೀವು ಏನಾದರೂ ರೆಡಿ ಮಾಡಿದರೆ ಇದಕ್ಕೆ ತೇವಾಂಶ ಇಲ್ಲ. ಕೆಳಗಡೆ ನೀವು ನೀರು ಸ್ವಲ್ಪ ಹಾಕಿದ್ರೆ ಸಹ ಆ ರೂಮಲ್ಲಿ ತೇವಾಂಶ ಬರುತ್ತೆ. ಆದರೆ ಈ ಬ್ಯಾಗ್ ಇಡೋದಕ್ಕಿಂತ ಮುಂಚೆ ಆ ರೂಮನ್ನು ಚೆನ್ನಾಗಿ ತೊಳೆಯಬೇಕು, ಚೆನ್ನಾಗಿ ಡೆಟಾಲ್ ಹಾಕಿ. ಫ್ಯೂಮಿಗೇಷನ್ ಅಂತ ಇದೆ, ಅದು ಫ್ಯೂಮಿಗೇಷನ್ ಹೇಗೆ ಮಾಡೋದಂದ್ರೆ ನಾವು ಮುಂದಿನ ಯಾವಾಗಲಾದರೂ ಹೇಳ್ಬೋದು ನಿಮಗೆ. ಇಲ್ಲ ಇದ್ರೆ ನಾವು ಅಷ್ಟು ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಸಣ್ಣ ಪ್ರಮಾಣದಲ್ಲಿ ಫಸ್ಟ್ಗೆ ಸ್ಟಾರ್ಟ್ ಮಾಡೋದಾದ್ರೆ ನೀವು ಡೆಟಾಲ್ ಹಾಕಿ ಕೂಡ ತೊಳೆದ್ರೆ ಕೂಡ ಸಾಕಾಗ್ತದೆ. ಆದರೆ ಶುಚಿತ್ವ ಬಂದ್ಬಿಟ್ಟು ತುಂಬಾ ಆಗತ್ತೆ ಇದಕ್ಕೆ. ಬ್ಯಾಗನ್ನು ರೂಮಿನೊಳಗೆ ಇಟ್ಟ್ರಿ, ನೀವು 2ನೇ ದಿನಕ್ಕೆ ಬಂದ್ಬಿಟ್ಟು ಅದನ್ನು ನೋಡಿದ್ರೆ ಆ ಬ್ಯಾಗ್ ಒಳ್ಳೆ ಬೆವರ್ತದೆ, ಫುಲ್ ಬ್ಯಾಗಿಗೆ ಬೆವರಿಡ್ತದೆ. ಆವಾಗ ನೀವು ಅನಿಸ್ಬೋದು ಇದು ಪ್ರಕ್ರಿಯೆಯನ್ನು ಪ್ರಾರಂಭ ಆಗಿದೆ ಅಂತ. ಈಗ 2ನೇ 3 ದಿನ ನೋಡಿದೆ, ನೀವೇನು ರಿಂಗ್ ಟೈಪಲ್ಲಿ ಹಾಕಿದ್ರಲ್ಲ ಅದು ಎಕ್ಸ್ಪ್ಯಾಂಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ರಿಂಗ್ ಟೈಪ್ ಹಾಫ್ ಕೆಜಿಗೆ ಏನೋ ರಿಂಗ್ ಟೈಪ್ ಆಗಿದ್ರೆ ಅದು ಎಕ್ಸ್ಪ್ಯಾಂಡ್ ಆಗ್ತದೆ. ಈಗ ನೀವು 6 ಲೇಯರ್ ಹಾಕಿದ್ರಿ, 6 ಲೇಯರ್ ಕೂಡ ಎಕ್ಸ್ಪ್ಯಾಂಡ್ ಆಗಿ ಒಂದಕ್ಕೊಂದು ತಾಕ್ತದೆ. ಓಹೋ, ಈಗ ಬ್ಯಾಗ್ ಫುಲ್ ಗ್ರೋತ್ ಆಯ್ತು. ಕೆಲವೊಂದಿನ ಒಳ್ಳೆಯದ ಎನ್ವೈರನ್ಮೆಂಟ್ ಅದಕ್ಕೆ ಕೊಟ್ಟರೆ, ಬೇಕಾದಾಗೆ ನಾನು ಹೇಳಿದೆ ಅಲ್ವ ತೇವಾಂಶ ಮತ್ತು ಉಷ್ಣಾಂಶ ಕರೆಕ್ಟಾಗಿ ಕೊಟ್ಟರೆ ಒಂದು 17ನೇ ದಿನಕ್ಕೆ ಬ್ಯಾಗ್ ರೆಡಿ ಆಗುತ್ತೆ. ಓಹೋ, 17th ಡೇಗೆ ರೆಡಿ ಆಗುತ್ತೆ. ಕೆಲವೊಂದು ನಾವು ಇಟ್ಟ ಕಡೆಯಲ್ಲಿ ಫ್ರೂಟಿಂಗ್ ಬರುವ ಚಾನ್ಸಸ್ ಕೂಡ ಇರುತ್ತವೆ. ಅಂದರೆ ನಮಗೆ ಒಂದು ಕರೆಕ್ಟಾದ ಒಂದು ಅದಕ್ಕೆ ಹವಾಮಾನ ಕರೆಕ್ಟಾಗಿ ಇದ್ದರೆ ಇದೆಲ್ಲ ಬರುತ್ತೆ. ಈಗ ನಾವೇನು ಮಾಡೋದು, ನಾವು ಇವಾಗ ಆವಾಗ ಎಲ್ಲ ಕಲಿಯುವಾಗ ಹಾಗೆ ಇತ್ತು, ಇವಾಗ ಅದನ್ನು ತಗೊಂಡೋಗಿ ಸ್ಟ್ರೇಟ್ ಆಗಿ ನಾವು ಫ್ರೂಟಿಂಗ್ ಚೇಂಬರ್ಗೆ ಹಾಕ್ತೇವೆ. ಅದನ್ನು ಬದಲಾಯಿಸುವ 2-3 ಸರ್ತಿ ಆಚೆ ಈಚೆ ಇಡುವ ಒಂದು ಕೆಲಸ ತಪ್ಪುತ್ತದೆ ಅಂತ. ಇವಾಗ ಅಲ್ಲಿ ನಾವು ಫ್ರೂಟಿಂಗ್ ಚೇಂಬರಲ್ಲಿ ಕೂಡ ಹಾಗೇನೆ 28 ಡಿಗ್ರಿಗಿಂತ ಮೇಲೆ ನಮಗೆ ಟೆಂಪರೇಚರ್ ಹೋಗಬಾರ್ದು. ಅದಕ್ಕೆ ನಾವು ಹ್ಯುಮಿಡಿಫೈಯರ್ ಯೂಸ್ ಮಾಡ್ತೇವೆ, ಕಿಟಕಿ ಬೇಕಾದ ಕಿಟಕಿ ಅದನ್ನೆಲ್ಲ ತೆರೆದಿಡುವ ವಿಧಾನ, ನಾವು 28 ಡಿಗ್ರಿ ಹೇಗೆ ತರಬಹುದು ಅದನ್ನೆಲ್ಲ ನಾವು ಹೇಳೋದಕ್ಕಿಂತ ಅವರು ಕರೆಕ್ಟಾಗಿ ಯೋಚನೆ ಮಾಡಬೇಕು ಹೇಗೆ ಇಡ್ಬೋದು ಅಂದರೆ. ಎಲ್ಲರ ಥರ ಯೋಚನೆ ಬೇರೆ ಬೇರೆ ಥರ ಇರ್ತದೆ. ಒಳ್ಳೆ ನಮಗಿಂತ ಒಳ್ಳೆ ಒಳ್ಳೆ ಯೋಚನೆಗಳು ಬರ್ಬೋದು, ಹೇಗೆ ನಾವು ಇದನ್ನು ಕಮ್ಮಿ ಮಾಡ್ಬೋದು. ಹಾಗೆ ಕೂಡ ಆಗೋದಿಲ್ಲ ಇದ್ರೆ ನಾವು ಈ ಗೋಣಿ ಚೀಲಗಳು ಇದ್ರದ್ದು ಜೂಟ್ ಹೌದು ಜೂಟಿದ್ದು ಗೋಣಿ ಚೀಲ ಇದೆ, ಅದನ್ನು ಸುತ್ತಲೂ ಹಾಕಿ ಅದಕ್ಕೆ 1-2 ಗಂಟೆಗೆ ಒಮ್ಮೆ ನೀರನ್ನು ಕೊಟ್ಟರೆ ಆವಾಗ ನಿಮಗೆ ಟೆಂಪರೇಚರ್ ತುಂಬ ಕೂಲ್ ಆಗುತ್ತೆ. ನೆಲಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಕೂಡ ಈ ಕೂಲ್ ಆಗ್ತಾ ಹೋಗ್ತದೆ. ಇದು ಒಂದು ಅಣಬೆದ್ದು ಫಸ್ಟ್ ಮಾಡುವಂಥ ಸ್ಟೇಜ್. ಆಮೇಲೆ ಈಗ 21ನೇ ದಿನ ಅಂತ ಒಂದು ಟೈಮ್, ಅದು ನಿಮಗೆ 17ನೇ ದಿನದಲ್ಲಿ ಪ್ರಾರಂಭ ಆಗಲಿಕ್ಕೆ ಕೂಡ ಸಾಕು, ಒಂದು ತಿಂಗಳು ಕೂಡ ಹೋಗ್ಬೋದು. ಈಗ ಅಣಬೆ ಆಯಿತು, ಈಗ ನಾವು ಕಲಿಯುವಾಗ ಏನೋ ಹೇಳ್ತಿದ್ರು ಅಂದ್ರೆ ಅದಕ್ಕೆ ಚಿಕ್ಕದೊಂದು ತೂತ್ ಮಾಡಬೇಕು. ತೂತ್ ಅಂದ್ರೆ ಇದು ನಮ್ದು ಬ್ಲೇಡಲ್ಲಿ ಒಂದಿಂಚು ಕೊಯ್ದ್ರೆ ಈ ಒಂದಿಂಚಲ್ಲಿ ಮಶ್ರೂಮ್ ಬರುತ್ತವೆ ಅಂತ. ಆದ್ರೆ ಇವಾಗ ಏನಿದೆ ಅಂದ್ರೆ ನಾವೇನು ಡಬ್ಬನಲ್ಲಿ ಹೋಲ್ ಮಾಡ್ತೇವೆ, ಅದರಲ್ಲೇ ಮಶ್ರೂಮ್ ಬರುತ್ತೆ. ಹಾಗೆ ಮಾಡೋದ್ರಿಂದ ನಮಗೆ ಈ ಸೊಳ್ಳೆ ಇಲ್ಲ ಇದ್ರೆ ಬೇರೆ ಏನಾದರೂ ಫ್ಲೈಸ್ ಇದೆ ಅದು ಒಳಗೆ ಹೋಗಿ ಕುತ್ಕೊಂಡು ಮೊಟ್ಟೆ ಇಡುವ ಚಾನ್ಸಸ್ ತುಂಬಾ ಕಮ್ಮಿ. ಯಾಕಂದ್ರೆ ಚಿಕ್ಕದಾದ ಹೋಲು ಅದರ ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ. ಮತ್ತೆ ಬ್ಯಾಗ್ ಏನೋ ಲೈಫ್ ಇದೆ ಅದು ಸ್ವಲ್ಪ ತುಂಬಾ ಜಾಸ್ತಿ ಇದೆ. ಅಂದ್ರೆ 2 ತಿಂಗಳು 2.5 ತಿಂಗಳು 3 ತಿಂಗಳು ಕೂಡ ಇಟ್ಟರೆ ಇದು ಬ್ಯಾಗ್ ಏನು ಹಾಳಾಗೋಲ್ಲ, ಯಾಕೆಂದ್ರೆ ಓಪನ್ ಇರೋದಿಲ್ಲ. ಹಾಗೆ ನಮಗೆ ಬೇಕಾಗುವ ಮಶ್ರೂಮ್ ಕೂಡ ಬಂದ ಮೇಲೆ ಅದನ್ನು ಒಂದೇ ನಾವು ಆಂಟಿ ಕ್ಲಾಕ್ ವೈಸ್ ಇಲ್ಲಾದ್ರೆ ಕ್ಲಾಕ್ ವೈಸ್ 2 ಸರ್ತಿ ತಿರುಗಿಸಿದ್ರೆ ಆ ಮಶ್ರೂಮ್ ನಮಗೆ ಬಂದ್ಬಿಡುತ್ತೆ. ಆಮೇಲೆ ಇದನ್ನು ದಂಟೇನಿದೆ ಸ್ವಲ್ಪ ಗಟ್ಟಿಯಾಗಿ ಇರೋದ್ರಿಂದ ಅದನ್ನು ಕಟ್ ಮಾಡಿಕೊಂಡು ಪುನಟ್ ಬಾಕ್ಸ್ ಏನಿದೆ ಅದರಲ್ಲಿ ಪ್ಯಾಕ್ ಮಾಡಿಕೊಂಡು ನಾವು ಮಾರ್ಕೆಟಿಗೆ ಕೊಡೋದು. ಈಗ ಇದನ್ನು ನೀವು ಮಾಡಿದ ಮೇಲೆ ಕಟ್ ಮಾಡುವಲ್ಲಿ ಮತ್ತೆ ಇದು ನಮ್ಮ ಬಾಕ್ಸಿಗೆ ತುಂಬಿಸುವಲ್ಲಿ ಯಾವ ರೀತಿಯಲ್ಲಿ ಜಾಗ್ರತೆಯನ್ನಾದ್ರೂ ವಹಿಸಬೇಕಾಗ್ತದೆ? ಇದನ್ನು ನಾನು ಶುರುವಿಂದ ಹೇಳಿದಾಗೆ ಶುಚಿತ್ವ ಬಂದ್ಬಿಟ್ಟು ಇದಕ್ಕೆ ಮುಖ್ಯವಾಗಿದೆ, ಇಂಪಾರ್ಟೆಂಟ್. ಇದು ಅಂದ್ರೆ ಬೇರೆ ತರಕಾರಿ ಈಗ ತೊಳೆದಾಗೆ ತುಂಬಾ ಇದು ತೊಳೆಯಲಿಕ್ಕೆ ಆಗೋದಿಲ್ಲ ಸ್ವಲ್ಪ, ಯಾಕಂದ್ರೆ ಅದು ಕ್ಲೀನ್ ಎನ್ವೈರನ್ಮೆಂಟ್ ಅಲ್ಲಿ ಇರುತ್ತೆ. ನೀವು ನಿಮಗೆ ನಾನು ಸ್ಟಾರ್ಟಿಂಗ್ ಇಂದ ಹೇಳಿದ್ದೇನೆ, ಇವಾಗ ತನಕ ನಾನು ಎಲ್ಲೂ ನಿಮಗೆ ಪೆಸ್ಟಿಸೈಡ್ ಹೊಡಿಬೇಕು ಇಲ್ಲದ್ರೆ ಯೂರಿಯಾ ಸೊಪಾಲ ಗೊಬ್ಬರ ಹಾಕ್ಬೇಕಂತ ಎಲ್ಲಿ ಸಹ ಹೇಳಿಲ್ಲ, ಎಲ್ಲಿ ಸಹ ಹೇಳಿಲ್ಲ. ನಾವು ಇಡುವ ರೂಮ್ ಏನಿದೆ ಇದು ಕೂಡ ತುಂಬಾ ಶುಚಿಯಾದ ರೂಮ್ ಇಡೋದ್ರಿಂದ ಇದಕ್ಕೆ ಧೂಳು ಇಲ್ಲದ್ರೆ ಬೇರೆ ಏನಾದರೂ ಕೀಟಗಳು ಅದು ಇದು ಬರುವ ಚಾನ್ಸಸ್ ಇದೆ ಇಲ್ಲ ಅಂತ ಹೇಳೋದಿಲ್ಲ. ನೀವು ಹೇಗೆ ರೂಮನ್ನು ರೆಡಿ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಅದು. ಈಗ ನಾವು ಹೋಗ್ತಾ ಹೋಗ್ತಾ ನಾವು ಎಷ್ಟು ನಾವು ಇದನ್ನು ಒಳ್ಳೆ ರೀತಿಯಲ್ಲಿ ಇಡಬೇಕಂತಾನೆ ನಾವು ಪ್ರಯತ್ನ ಪಡ್ತಾ ಇರೋದ್ರಿಂದ ಹಾಗೇನು ಅಷ್ಟು ತೊಂದರೆ ಕೊಡೋದಿಲ್ಲ. ನಾವು ಇದನ್ನು ಈ ಬಂಚಸನ್ನು ಹಿಡಿದು ಕತ್ತರಿಯಿಂದ ಕಟ್ ಮಾಡಿ ಒಳ್ಳೆದಾದ ಒಂದು ಇದಕ್ಕೆ ಪಾಟಿಗೆ ಹಾಕಿಬಿಟ್ಟು ಆಮೇಲೆ ಅದನ್ನು ಡೈರೆಕ್ಟಾಗಿ ಬಾಕ್ಸಿಗೆ ಹಾಕಿ ತೂಕ ಮಾಡಿ ಕೊಡ್ತೇವೆ. ಈಗ ಸುಮಾರು ಈ ರೀತಿಯ ಒಂದು ಚೀಲದಿಂದ ಎಷ್ಟು ಅಣಬೆ ಸಿಗ್ತದೆ? ಸರಿ, ಇದಕ್ಕೆ 1 ಕೆಜಿ ಸ್ಪಾನ್ ಏನಿದೆ ಮಶ್ರೂಮ್ ಬೀಜ ಏನಿದೆ ಅದಕ್ಕೆ 4 ಕೆಜಿಯಿಂದ 8 ಕೆಜಿ ಅಂತ ಹೇಳ್ತಾರೆ. 4 to 8 ಕೆಜಿಸ್ ತನಕ ಬರುತ್ತೆ 1 ಕೆಜಿ ಸ್ಪಾನ್ ಇಂದ. ಅಂದ್ರೆ 1 ಕೆಜಿ ಸ್ಪಾನ್ ಅಲ್ಲಿ ನಮಗೆ ಸಾಧಾರಣವಾಗಿ 8 ಚೀಲಗಳನ್ನು ರೆಡಿ ಮಾಡಬಹುದು. ಈಗ 8 ಚೀಲಗಳಿಂದ ಹಾಗಾದ್ರೆ ನಮಗೆ 1 ಚೀಲದಿಂದ 1 ಕೆಜಿ ಮಶ್ರೂಮ್ ಬರಬಹುದು ಸರ್. ಬರಬಹುದು. ಈಗ ಈ ಸ್ಪಾನ್ ನಮಗೆ ಎಲ್ಲಿ ಸಿಗುವಂತದ್ದು? ಈಗ ಸ್ಪಾನಿಗೆ ನಾವು 1-2 ತಿಂಗಳಲ್ಲಿ ನಾವೇ ರೆಡಿ ಮಾಡ್ತೇವೆ. ಇಲ್ಲಿ ಲ್ಯಾಬ್ ಅನ್ನು ಮಾಡುವ ಒಂದು ಇದರಲ್ಲಿ ಯೋಚನೆಯಲ್ಲಿ ಇದ್ದೇವೆ. ಯಾಕೆಂದ್ರೆ ದಕ್ಷಿಣ ಕನ್ನಡದಲ್ಲಿ ಲ್ಯಾಬ್ ಫೆಸಿಲಿಟೀಸ್ ಇಲ್ಲ, ಹಾಗೆ ನಾವು ಜನರನ್ನು ಕೂಡ ಟ್ರೈನಿಂಗಿಗೆ ನಾವು ಟ್ರೈನಿಂಗ್ ಕೊಡ್ಲಿಕ್ಕೆ ಒಂದು ಯೋಚನೆಯನ್ನು ಇದೆ ನಮಗೆ. ನಮ್ಗೆ ಅಂದ್ರೆ ತುಂಬಾ ಮಂದಿ ಯುವಕರು ಇದ್ದಾರೆ, ಇಲ್ಲದೆ ಕೆಲಸ ಇಲ್ಲದೆ ಮನೆಯಲ್ಲಿ ಇರುವವರು ಇದ್ದಾರೆ, ಅವರಿಗೊಂದು ಜೀವನೋಪಾಯಕ್ಕೆ ಅಂದ್ರೆ ಬೀಡಿ ಕಟ್ತಾರೆ ಆ ಟೈಪ್ ಅಲ್ಲಿ ಇದು ಸಹ ಮಾಡಬಹುದು. ಅಂದ್ರೆ ಮಾಡಿದ್ರೆ ತುಂಬಾ ಲಾಭ ಇದೆ. ಒಂದು ಅಂದ್ರೆ ಮನೆಯಲ್ಲಿ ಎಲ್ಲಿಯೂ ಹೋಗದೆ ಮನೆಯಲ್ಲಿ ಒಂದು ಚಿಕ್ಕ ಜಾಗ ಇದ್ರೆ ಈ ಟೈಪ್ ಅಲ್ಲಿ ಎಲ್ಲ ಮಾಡಬಹುದು. ಇದಕ್ಕೆ ನಮ್ಮನ್ನು ಸಂಪರ್ಕಿಸಿದ್ರೆ ನಾವು ಇದರ ಬಗ್ಗೆ ಕರೆಕ್ಟ್ ಆಗಿ ಒಂದು ಅವರಿಗೆ ಮಾಹಿತಿಯನ್ನು ಕೊಟ್ಟು ಹೇಗೆ ಮಾಡಬಹುದು ಅಂತ ಒಂದು ಟ್ರೈನಿಂಗ್ ಅನ್ನು ಕೊಡ್ತೇವೆ ಸರ್. ಸರಿ, ಈಗ ಇಲ್ಲಿ ನೀವು ಬೆಳೆಸುವಂತಹ ಮಶ್ರೂಮ್ ಆಯಿಸ್ಟರ್ ಮಶ್ರೂಮ್ ಹೌದಾ? ಅಲ್ಲಿ ನಾವು ಆಯಿಸ್ಟರ್ ಬೆಳೆಸ್ತೇವೆ, ಮಿಲ್ಕಿ ಕೂಡ ಬೆಳೆ. ಮಿಲ್ಕಿ ಅಂತ ಇನ್ನೊಂದಿದೆ, ಅದರ ವಿಧಾನ ಬೇರೆ ಇದೆ. 21 ಡೇಸ್ ಇದೆ ಸೇಮ್ ವಿಧಾನ, ಆದ್ರೆ ಅದರದ್ದು ಟೆಂಪರೇಚರ್ ಬಂದ್ಬಿಟ್ಟು ತುಂಬಾ ಹೈ ಇದೆ. ಈಗ ನಾವು ಡಾರ್ಕ್ ರೂಮ್ ಇದೆ ಫಸ್ಟ್ ಪ್ರಿಪೇರ್ ಮಾಡಿದ ಮೇಲೆ ನಾವು ಇನ್ಕ್ಯುಬೇಷನ್ ಪೀರಿಯಡ್ ಏನಿದೆ ಅಲ್ಲಿ ಅದಕ್ಕೆ 30 ಡಿಗ್ರಿ ಟೆಂಪರೇಚರ್ ಬೇಕು ಸರ್. 30 ರಿಂದ 32, ಈ 30 ರಿಂದ ಕೆಳಗಡೆ ಬಂದ್ರೆ ಅದು ಗ್ರೋತ್ ಆಗಲ್ಲ. ಹಾಗೆ ನಾವು ಆ ರೂಮ್ ಏನಿದೆ ಬಿಸಿ ಇರುವಾಗೆ ನೋಡ್ಬೇಕು. ಹಾಗೆ ನಮ್ಗೆ ಅದು ಮಂಗಳೂರಿಗೆ ಕರೆಕ್ಟ್ ಆದ ಒಂದು ಮಶ್ರೂಮ್. ಇದು ಆದ್ಮೇಲೆ 21 ದಿನ ಆದ್ಮೇಲೆ ಬ್ಯಾಗ್ ಗ್ರೋತ್ ಆಗುತ್ತೆ. ಈಗ ನಾವು ಏನ್ ಮಾಡ್ಬೇಕು, ಅದರ ಬ್ಯಾಗ್ ಸೈಜ್ ಕಮ್ಮಿ ಸರ್, ಅದೇನು 16x20 ಪಿಪಿ ಕವರ್ ಅನ್ನು ತಗೊಳ್ಬೇಕು, ಅದಕ್ಕೆ 2 ಕೆಜಿಸ್ ಮಾತ್ರ ತುಂಬಿಸಬೇಕು. ಈಗ ಮೇಲ್ಗಡೆದು 21 ದಿನ ಆಗಿ ಬ್ಯಾಗ್ ಗ್ರೋತ್ ಆದ್ಮೇಲೆ ಇದರ ಮೇಲ್ಗಡೆದು ಪಿಪಿ ಕವರ್ ಏನಿದೆ ಕಟ್ ಮಾಡಿಬಿಟ್ಟು ಇದಕ್ಕೆ ಕೇಸಿಂಗ್ ಸಾಯಿಲ್ ಅಂತ ಹೇಳ್ತೇವೆ. ಕೇಸಿಂಗ್ ಸಾಯಿಲ್ ಅಂದ್ರೆ ನಿಮ್ಗೆ 1 ಬುಟ್ಟಿ ಮಣ್ಣಿಗೆ 1.5 ಬುಟ್ಟಿ ಕಂಪೋಸ್ಟ್ ವರ್ಮಿ ಕಂಪೋಸ್ಟ್, 1.5 ಬುಟ್ಟಿ ಹೊಯ್ಗೆ, ಮತ್ತೆ ಇದಕ್ಕೆ 200 ಗ್ರಾಮ್ನಷ್ಟು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಫಸ್ಟ್ಗೆ ಇದನ್ನು ಈ ಮಣ್ಣು ಕಂಪೋಸ್ಟ್ ಮತ್ತೆ ಸ್ಯಾಂಡ್ ಅನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬೇಯಿಸಬೇಕು, ಅಂದ್ರೆ ಸ್ಟೆರಿಲೈಸ್ ಮಾಡಬೇಕು. ಸ್ಟೆರಿಲೈಸ್ ಮಾಡಿ ಆದಮೇಲೆ ಇದನ್ನು ಈ ಮಣ್ಣಿಗೆ ಸ್ವಲ್ಪ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮಿಕ್ಸ್ ಮಾಡಿದರೆ ಪಿ ಎಚ್ ವ್ಯಾಲ್ಯೂ ಬಂದುಬಿಟ್ಟು 7.5 ಬರುತ್ತೆ. ಅಲ್ಕಲೈನ್ ಇಲ್ಲದ್ರೆ ಅಲ್ಕಲೈನ್ ಆಗುತ್ತೆ. ನಾವು ಆಸಿಡಿಕ್ ಇರುವ ಮಣ್ಣನ್ನು ಸ್ವಲ್ಪ ಅಲ್ಕಲೈನ್ ಮಾಡಿದ್ವು ನ್ಯೂಟ್ರಲ್ ಮಾಡಲಿಕ್ಕೆ, 7.5 ನ್ಯೂಟ್ರಲ್ ಮಾಡಲಿಕ್ಕೆ ಸ್ವಲ್ಪ ಅಲ್ಕಲೈನ್ ಇದ್ರೂ ಕೂಡ ನಡೆಯುತ್ತೆ. ಈಗ ಇದನ್ನು ನಾವು ಕಟ್ ಮಾಡಿದ ಬ್ಯಾಗಿಗೇನಿದೆ 1-2 ಇಂಚು ಇದನ್ನು ಈ ಮಣ್ಣನ್ನು ಹರಡಬೇಕು. ಹರಡಾದ್ಮೇಲೆ ಇದಕ್ಕೆ ಸಹ ಹಾಗೇನೆ ಫ್ರೂಟಿಂಗ್ ಚೇಂಬರ್ಗೆ ನಾವು ತಗೊಂಡು ಹೋಗುವಾಗ ಅಲ್ಲಿ ಟೆಂಪರೇಚರ್ ಬಂದ್ಬಿಟ್ಟು 30 ಮೇಲ್ಗಡೆ ಇರಬೇಕು, ಆದರೆ 34 ದಾಟಬಾರ್ದು, ಅಷ್ಟಕ್ಕೆ ಇಡಬೇಕು. ಈಗ ಅದನ್ನು ನಾವು ಡೈಲಿ ಒಂದು ಸ್ಪ್ರೇ ಮಾಡ್ತಾ ನೀರು ಸ್ಪ್ರೇ ಮಾಡಬೇಕು. ಅದಕ್ಕೆ ನೀರನ್ನು ಸ್ಪ್ರೇಯರಿಂದ ನಾವು ಸ್ಪ್ರೇ ಮಾಡೋದು. ಇದು ಮೇಲ್ಮೈ ಮಾತ್ರ ಸ್ವಲ್ಪ ಮಾಯಿಶ್ಚರ್ ಇದ್ರೆ ಸಾಕು, ಕೆಳಗಡೆ ತನಕ ನೀರು ಹೋದರೆ ಕೊಳೆಯುತ್ತದೆ. ಆದ್ರಿಂದ ಮೇಲ್ಮೈ ನಾವು ಮಣ್ಣು ಏನಾಗ್ತೇವೆ ಅದರ ಮೇಲ್ಬಿಡ ಮಾತ್ರ ಸ್ವಲ್ಪ ಒದ್ದೆ ಆದರೆ ಸಾಕು ಸರ್. ಹಾಂ ಸರಿ, ಈಗ ಇದೆರಡಕ್ಕೆ ವ್ಯತ್ಯಾಸ ಏನು ಅಂದರೆ ನೋಡಲಿಕ್ಕೆ ಮತ್ತು ರುಚಿಯ ಎಂಥಾದ್ರೂ ವ್ಯತ್ಯಾಸ? ನಿಮಗೆ ಹಾಲಣಬೆ ಅಂದರೆ ಮಿಲ್ಕಿ ಮಶ್ರೂಮ್ ಅಂದರೆ ತುಂಬ ಬಿಳಿಯಾಕಾರದಲ್ಲಿರುತ್ತೆ, ದೊಡ್ಡದಿರುತ್ತೆ, ಕೊಡೆಯಾಕಾರದಲ್ಲಿ ಇರುತ್ತೆ. ನಿಮಗೆ ಆಯಿಸ್ಟರ್ ಮಶ್ರೂಮ್ ಅಂದರೆ ಬಂಚ್ ಥರ ಇರುತ್ತೆ, ಈಗ ಹೂವಿದ್ದು ಒಂದು ಬಂಚ್ ಹೇಗಿರುತ್ತೆ ಆ ಟೈಪಲ್ಲಿ ಇರುತ್ತೆ, ಸೈಡಲ್ಲಿ ಬರುತ್ತೆ. ನಾವೇನು ಪವರಲ್ಲಿ ರೆಡಿ ಮಾಡಿರ್ತೇವೆ, ಅದರಲ್ಲಿ ನಾವು ತೂತು ತೆಗಿದೇವಲ್ಲ, ಹೋಲ್ ತೆಗಿದೇವೆ, ಅಲ್ಲಿ ಒಂದು ಬಂಚ್ ಬಂಚ್ ಬಂಚ್ ಥರ ಬರುತ್ತೆ. ಮಿಲ್ಕಿ ಮಶ್ರೂಮ್ ಹಾಗೆಲ್ಲ, ಅದನ್ನು ನಾವು ಕಟ್ ಮಾಡ್ತೇವೆ ಎಲ್ಲಿಯಾದರೂ ನಾವು ನೇತಾಡಿಸಿರುವಾಗ ಮೇಲ್ಮೈಯಿಂದ ಬರುತ್ತೆ ಅದು. ಈಗ ಈ ಮಿಲ್ಕಿ ಮಶ್ರೂಮ್ ಏನಿದೆ ಇದಕ್ಕೆ ಬಂದ್ಬಿಟ್ಟು 7 ಏನೂ ಆಗಲ್ಲ, ಶೆಲ್ಫ್ ಲೈಫ್ ಇರುತ್ತೆ. ಓಹೋ, ಆಯಿಸ್ಟರ್ ಮಶ್ರೂಮ್ ಬಂದ್ಬಿಟ್ಟು 3 ಏನು ಆಗಲ್ಲ. ಆದರೆ ನಾವು ಎಷ್ಟು ಬೇಗ ಯಾವುದಾದ್ರೂ ಉಪಯೋಗಿಸ್ತೇವೆ ಅಷ್ಟು ಒಳ್ಳೆಯದು. ಅದನ್ನು ಅಷ್ಟು ದಿನ ಬರ್ತದಾ ಇಲ್ವಾ ಅಂತ ನೋಡಲಿಕ್ಕೆ ಕಾಯ್ದಾಗಿಂದ ನಾವು ಉಪಯೋಗಿಸಿದ್ರೆ ಒಳ್ಳೆಯದು, ಆದರೆ ಅಷ್ಟು ದಿನ ಬರುತ್ತೆ. ಈ ಫ್ರೀಜರ್ ಅಲ್ಲಿ ಇಟ್ಟು ಅದನ್ನು ಪ್ರಿಸರ್ವ್ ಮಾಡುವಂಥದ್ದೇನ ಹಾಗೆ ಇದೆ ಸರ್. ಒಂದು ವೇಳೆ ನಮಗೆ ಉಳಿದ್ರೆ ನಾವು ಇದನ್ನು ಡ್ರೈ ಮಾಡ್ಬೋದು, ಇದರ ಪೌಡರ್ ಅದು ಇದು ಎಲ್ಲದಕ್ಕೆ ಕೂಡ ಹಾಕಿ ನಾವು ಈಗ ಸಪೋಸು ಏನು ಹೇಳ್ತಾರೆ ಅಂದರೆ ಒಂದು 80 ಮಶ್ರೂಮನ್ನು ದಿನಾಲು ಸೇವಿಸ್ಬೋದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ನಿಮಗೆ ಈ ನಾವು ಈ ಮಶ್ರೂಮನ್ನು ಈಗ ಆಯಿಸ್ಟರ್ ಮಶ್ರೂಮನ್ನು ಯಾಕೆ ಸೇವಿಸಬೇಕು ಅಂದರೆ ಇತ್ತೀಚೆಗೆ ಆಯಿಸ್ಟರ್ ಮಶ್ರೂಮ್ ತುಂಬ ಮಾರ್ಕೆಟಿಗೆ ಬರ್ತದೆ. ಯಾರು ಈಗ ನಾವು ಕೊಡುವಲ್ಲಿ ಪುನಃ ಕೇಳೋದು ಆಯಿಸ್ಟರ್ ಮಶ್ರೂಮ್ ಅಂದರೆ ತಗೊಂಡವರೇ ತಗೊಳ್ಳೋದು. ಹೌದು, ಕೆಲವರಿಗೆ ಸ್ವಲ್ಪ ಯೂಸ್ ಮಾಡಲಿಕ್ಕೆ ಹೇಗೆ ಅಂತ ಗೊತ್ತಿರೋದಿಲ್ಲ. ಈಗ ಇದರಲ್ಲಿ ಬಿಳಿ ಬಣ್ಣದಲ್ಲಿ ಇರುತ್ತೆ, ಬೂದು ಬಣ್ಣದಲ್ಲಿ ಕೂಡ ಇರುತ್ತೆ, ಮತ್ತೆ ಗುಲಾಬಿ ಬಣ್ಣದಲ್ಲಿ ಕೂಡ ಇರುತ್ತೆ, ಮತ್ತೆ ಲಾಸ್ಟ್ಗೆ ಹಳದಿ ಬಣ್ಣದಲ್ಲಿ ಕೂಡ ಇರುತ್ತೆ ಈ ಆಯಿಸ್ಟರ್ ಮಶ್ರೂಮ್. ಒಳ್ಳೆ ಫ್ಲೇವರ್ ನೀಡುವಂತ ಇವು ಅನೇಕ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಸಲ್ಪಡ್ತದೆ. ಒಂದು ವೇಳೆ ನಾವು ಮಿಕ್ಸ್ ಮಾಡಿ ಯಾವುದಕ್ಕೆ ಕೂಡ ಹಾಕ್ಬಹುದು, ಇಲ್ಲದೆ ಸ್ವಲ್ಪ ಪ್ರಮಾಣದಲ್ಲಿ ಅದೇ ಕೂಡ ಮಾಡಬಹುದು. ಈ ಆಯಿಸ್ಟರ್ ಮಶ್ರೂಮ್ ರುಚಿಗೆ ಮಾತ್ರವಲ್ಲ ಅನೇಕ ಆರೋಗ್ಯಗಳಿಗೆ ಆರೋಗ್ಯದಲ್ಲಿ ಇರುವುದಕ್ಕೆ ಸಹಕಾರಿ ಗುಣಗಳನ್ನು ಹೊಂದಿದೆ ಸರ್. ಇದರಲ್ಲಿ ಕಬ್ಬಿಣದ ಅಂಶವನ್ನು ಇದು ಹೊಂದಿದೆ, ಆದ್ದರಿಂದ ಉತ್ತಮ ಪ್ರಮಾಣದಲ್ಲಿ ಸಿಯಾಸಿನ್ ಅನ್ನು ಹೊಂದಿದ್ದು ದೇಹದ ಅನೇಕ ಆಂತರಿಕ ಪ್ರಕ್ರಿಯೆಗಳಿಗೆ ಇದು ಸಹಕಾರಿ. ನಾವು ಇದನ್ನು ತೆಗೆದುಕೊಳ್ಳುವುದರಿಂದ ಇದರಲ್ಲಿ ಮತ್ತೊಂದು ವಿಟಮಿನ್ ಡಿ ಮತ್ತೆ ಆಂಟಿ ಆಕ್ಸಿಡೆಂಟ್ಗಳನ್ನು ಇದನ್ನು ಹೊಂದಿದೆ. ದೇಹದ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವಲ್ಲಿ ಈ ಮಶ್ರೂಮ್ ಸೇವನೆಯು ಅತ್ಯಂತ ಸಹಕಾರಿ. ಸರಿ, ಕ್ಯಾನ್ಸರ್ ವಿರುದ್ಧ ಹೋರಾಡಲು ಕೂಡ ಆಟೋ ಇಮ್ಯೂನ್ ಕಾಯಿಲೆಗಳನ್ನು ನಿರ್ವಹಿಸಲು ಆಯಿಸ್ಟರ್ ಮಶ್ರೂಮ್ ಅನುಕೂಲಕಾರಿ ಆಂಟಿ ಮೈಕ್ರೋಬಿಯಲ್ ಗುಣವನ್ನು ಇದು ಹೊಂದಿದೆ. ಮತ್ತೆ ಸೋಂಕುಗಳನ್ನು ರಕ್ಷಿಸಲು ಕೂಡ ಇದು ಸಹಕಾರಿಯಾಗ್ತದೆ, ಅಲ್ಲದೆ ಆಂಟಿವೈರಲ್ ಗುಣವನ್ನು ಕೂಡ ಇದು ಹೊಂದಿದೆ. ರಕ್ತದಲ್ಲಿರುವ ಸಕ್ಕರೆ ಅಂಶ ನಿಯಂತ್ರಿಸುವುದರೊಂದಿಗೆ ಇದು BP ಇದೆ ಅಲ್ವಾ, ಅಧಿಕ ರಕ್ತದ ಒತ್ತಡ, ಇದನ್ನು ಕಡಿಮೆ ಮಾಡಲು ಕೂಡ ಆಯಿಸ್ಟರ್ ಮಶ್ರೂಮ್ ಸೇವನೆ ಕೂಡ ಸಹಕಾರಿ. ಹೀಗೆ ಅಂತ ಹೇಳಿ ಅದರ ಬಗ್ಗೆ ಸೈಂಟಿಸ್ಟ್ಗಳು ಹೇಳಿದ್ದಾರೆ ಹೇಳಿದ್ದಾರೆ. ಹೌದು, ಈಗ ನೀವು ನೋಡ್ತಾ ಹೋದ್ರೆ ಇದರಲ್ಲಿ ತುಂಬಾ ನಿಮಗೆ ಗುಣಗಳು ಉಂಟು. ಈಗ ನೀವು ಮಾಡುವಂಥವರೀಗ ಆಯಿಸ್ಟರ್ ಮಶ್ರೂಮ್ ಅನ್ನ ನೀವು ಇದು ಸೇಲ್ ಮಾಡಲಿಕ್ಕೆ ಏನು ವ್ಯವಸ್ಥೆ ಮಾಡಿಕೊಂಡಿದ್ದೀರಿ? ಇದನ್ನು ಈಗ ಎಲ್ಲರೂ ಸ್ಟಾರ್ಟಿಂಗಿಗೆ ಕೇಳುವ ಪ್ರಶ್ನೆ ಇದೆ. ಈಗ ನಾವು ಮಾರ್ಕೆಟಿಂಗ್ ಮಾಡಿದರೆ ನಿಮಗೆ ಈಗ ನೀವು ಸಪೋಸ್ ಒಬ್ಬರು ಇದನ್ನು ತಯಾರಿಸ್ತಾರೆ, ಇವರಿಗೆ ಗೊತ್ತಿರೋದಿಲ್ಲ ಯಾರಿಗೆ ಕೊಡುವುದು ಅಂತ. ಆವಾಗ ನಾವು ಹೇಗೆ ತಯಾರಿಸಬೇಕಂದ್ರೆ, ಹೇಗೆ ಇದನ್ನು ಇದರ ಕೃಷಿಯನ್ನು ಆರಂಭಿಸಬೇಕಂದ್ರೆ, ಫಸ್ಟ್ಗೆ ಸಣ್ಣ ಪ್ರಮಾಣ ಅಂದರೆ ನಿಮಗೆ ಡೈಲಿ ದಿನಕ್ಕೆ 1 kg ಬರುವಷ್ಟು. ಈಗ 1 kg ಮಶ್ರೂಮನ್ನು ನಿಮಗೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ಏನೂ ಕಷ್ಟ ಇಲ್ಲ. ನೀವು ಸಪೋಸ್ ನಿಮಗೆ ಫಸ್ಟಿಗೆ ನಮಗೆ 1-2 ನಾವು ಫ್ರೀಯಾಗಿ ಕೂಡ ಕೊಡ್ಬೋದು. ಎಷ್ಟು ಪ್ರಮಾಣದಲ್ಲಿ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ, ಜಾಸ್ತಿ ಅಲ್ಲ. ಹೌದೌದು, ಒಂದು 200 gram ಒಂದು ಪ್ಯಾಕೆಟ್ ಕೊಡ್ರಿ, ನಿಮ್ಮ ನೆಂಟರಿಗೆ ಕೊಡಿ, ಫಸ್ಟಿಗೆ ನಿಮ್ಮ ನೆರೆಯವರಿಗೆ ಕೊಡಿ, ನೆರೆಕರೆಯವರಿಂದ ಹಾಗೆಯೇ ನಿಮಗೆ ಬಾಯಿಂದ ಬಾಯಿಗೆ ಅವರು ಮಶ್ರೂಮ್ ಮಾಡ್ತಾರೆ ಒಳ್ಳೆದಿದೆ ಹಾಗೆ ಹೀಗೆ ಹೇಳ್ತಾ ಹೇಳ್ತಾ ನಿಮಗೆ ಮಾರ್ಕೆಟ್ ವೈಡ್ ಆಗ್ತಾ ಹೋಗ್ತದೆ. ಈಗ ನೀವು ಒಂದು ಅಂಗಡಿ ಹೇಳುದಾದ್ರೆ, ಒಂದು ಅಂಗಡಿಗೆ ನೀವು ಎರಡೇ ಪ್ಯಾಕೆಟ್ ಕೊಡಿ ಇವತ್ತು, ಅವರು ಹೇಳ್ತಾರೆ ಬೇಡ ಬೇಡ ಇದು, ಅವರಿಗೆ ಅಂದರೆ ಗೊತ್ತಿರೋದಿಲ್ಲ ಇದು ಏನಂತ ಗೊತ್ತಿರೋದಿಲ್ಲ. ಫಸ್ಟ್ ಆಫ್ ಆಲ್ ಅವರಿಗೆ ಒಂದು ಅಂಗಡಿಯವರಿಗೆ ಕೊಟ್ಟು ಅವರಿಗೆ ಹೇಳಿ ಹೀಗೆ ಹೀಗೆ ಪದಾರ್ಥ ಮಾಡಿ ಸಿಂಪಲ್ ಆಗಿ ಇದು ನೀವು ಟೆಸ್ಟ್ ಮಾಡಿ ಆಮೇಲೆ ಬೇಕಾದರೆ ಕೊಡುವ, ಹಾಂ ಕೊಡುವ ಅಂತ. ಆವಾಗ ಏನು ಮಾಡ್ತಾರೆ, ಅವರಿಗೆ ಒಂದು ಫ್ರೀ ಸಿಗ್ತದಲ್ಲ, ಅವರೊಂದು ಮನೆಯಲ್ಲಿ ರೆಡಿ ಮಾಡ್ತಾರೆ, ಹಾಂ ಟೇಸ್ಟ್ ಇರುತ್ತೆ. ಈಗ ಅವರೇ ನಮಗೆ ಯಾರು ಅಡ್ವರ್ಟೈಸ್ಮೆಂಟ್ ಅವರೇ ಮಾಡೋದು, ಹೌದು ಅಂಗಡಿಯವರೇ ಮಾಡೋದು, ಅವ್ರು ಹೇಳಿದ್ರೆ ನೀವು ಇದನ್ನು ತಗೊಂಡು ಹೋಗಿ ಹೀಗೆ ಹೀಗೆ ಪದಾರ್ಥ ಮಾಡಿ ಒಳ್ಳೆಯದಾಗುತ್ತೆ. ಫಸ್ಟ್ ಟೈಮ್ ಅವರು ಬೇಸಿಕ್ಕಾಗಿ ಒಂದು ಪದಾರ್ಥ ಮಾಡ್ತಾರೆ, ಬೇಸಿಕ್ಕಾಗಿ ಹೇಗೆಂದರೆ ನಾವು ಸ್ವಲ್ಪ ಈ ಹಣ ಆಯಿಸ್ಟರ್ ಮಶ್ರೂಮ್ ಏನಿದೆ ಸಪೂರವಾಗಿ ಕಟ್ ಮಾಡೋದು ಕೈಯಿಂದಲೇ, ಕೈಯಿಂದಲೇ ಕಟ್ ಮಾಡೋದು, ನೀರುಳ್ಳಿ ಒಂದು ಸ್ವಲ್ಪ ಕಾಯಿ ಮೆಣಸು ಸ್ವಲ್ಪ ಎಣ್ಣೆ ಇಷ್ಟನ್ನು ಹಾಕಿ ಸೊ ಇದು ಬೇಯಿಸಿ ಆದಮೇಲೆ ಉಪ್ಪು ಹಾಕಬೇಕು. ಯಾಕೆಂದ್ರೆ ಬೇಯಿಸೋದ್ರಿಂದ ಮೊದಲು ಇದರ ಕ್ವಾಂಟಿಟಿ ಏನಿದೆ ತುಂಬ ಕಾಣ್ತದೆ, ಬೇಯಿಸಿ ಆದಮೇಲೆ ಕಮ್ಮಿ ಆಗ ಉಪ್ಪು ಜಾಸ್ತಿ ಆಗುವ ಚಾನ್ಸ್ ಉಂಟು ಹಾಗೆ ಬೇಯಿಸಿ ಆದಮೇಲೆ ಲಾಸ್ಟಿಗೆ ಸ್ವಲ್ಪ ಉಪ್ಪಾಗಿದೆ. ಇದು ಸಿಂಪಲ್ ರೆಸಿಪಿ. ಸರಿ, ಈಗ ಇಷ್ಟನ್ನು ನಾವು ಹೇಳಿಕೊಟ್ಟಾದ್ಮೇಲೆ ಇದರ ರುಚಿ ಏನಿದೆ, ಈಗ ಅದರಲ್ಲಿ ಮಶ್ರೂಮ್ ಮಾತ್ರ ಇರೋದು, ಈಗ ಪದಾರ್ಥ ಮಾಡಿದವರಿಗೆ ಮಶ್ರೂಮ್ ಇದ್ದ ರುಚಿ ಮಾತ್ರ ಸಿಗ್ತದೆ. ಈಗ ಅವರ ಮನಸ್ಸಲ್ಲಿ ಒಂದುಂಟು, ಆ ಮಶ್ರೂಮ್ ರುಚಿ ಮಾತ್ರ ಬಂದಿದೆ, ಇದಕ್ಕೆ ನಾವು ಏನನ್ನು ಆ್ಯಡ್ ಮಾಡ್ಬೋದು ಮತ್ತೆ ಅವರು ಮಾಡ್ತಾರೆ. ಹಾಂ ಸರಿ, ಫಸ್ಟಿಗೆ ಅವರಿಗೊಂದು ತಿಳಿ ಹೇಳುವಂತ ಒಂದು ಪ್ರಯತ್ನ ಮಾತ್ರ ಆಗಬೇಕಾಗ್ತದೆ ಮತ್ತೆ ನಿಮಗೆ ಅವರು ಮಶ್ರೂಮ್ ಮಂಚೂರಿ ಮಾಡ್ತಾರೆ, ಇಲ್ಲದಿದ್ರೆ ಕಬಾಬ್ ಮಾಡ್ತಾರೆ, ಇಲ್ಲದಿದ್ರೆ ನಮಗೆ ಈ ಕಾಫಿ ಸ್ನಾಕ್ಸ್ಗೆ ಸಾಯಂಕಾಲ ಬಜ್ಜಿ ಎಲ್ಲ ಮಾಡ್ತಾರೆ, ಇದೆಲ್ಲ ಮಾಡೋದು ಅವರು. ಹಾಂ ಸರಿ, ಹೌದು. ನಿಮ್ಮಲ್ಲಿ ಈಗ ಬಂದು ತಗೊಂಡು ಹೋಗ್ತಾರಾ, ನೀವೇ ತಗೊಂಡೋಗಿ ಕೊಡ್ತೀರಾ, ಹೇಗೆ ನಿಮ್ಮದು? ಸರಿ, ಇದನ್ನು ನಾವು ಬಂದು ತಗೊಂಡೋಗೋರು ಅಂದರೆ ಆರ್ಡರ್ಸ್ ಇರುತ್ತವೆ, ಅಂದರೆ 2 ಕೆಜಿ ಬೇಕು, 1 ಕೆಜಿ ಬೇಕು ಆ ಥರ ಇದ್ವೆ, ಅವರಿಗೆ ಕೂಡ ನಾವು ಕೊಡ್ತೇವೆ. ಆದರೆ ಜಾಸ್ತಿಯಾಗಿ ನಾವು ತಗೊಂಡುಕೊಂಡು ಹೋಗಿ ಕೊಡುವ ಇದುವೇ ಜಾಸ್ತಿ, ಯಾಕಂದರೆ ನಾವು ಬೇಗ ನಮಗೆ ಕೆಲಸ ಮುಗೀತದೆ. ಹಾಂ ಸರಿ, ಇದಕ್ಕೆ ಸುಮಾರು ದಿವಸಕ್ಕೆ ಎಷ್ಟು ಸಮಯ ಬೇಕಾಗ್ತದೆ ನೀವು ಕೊಡಬೇಕು? ಇದಕ್ಕೆ ನೀವು ಫಸ್ಟ್ ಟ್ರಯಲ್ ಅಲ್ಲಿ ಮಾಡೋದಾದ್ರೆ ಸ್ವಲ್ಪ ಸಮಯ ಸಾಕು, ಇದಕ್ಕೆ ಟ್ರಯಲ್ ಬೇಸಿಸ್ ಮಾಡೋದಾದ್ರೆ. ಈಗ ಒಂದು ಉದ್ಯಮ ಅಂತ ಸ್ಟಾರ್ಟ್ ಮಾಡಿದ ಮೇಲೆ ಇದನ್ನು ಇದರಲ್ಲಿ ನಾವು ಫುಲ್ ಟೈಮ್ ಫೋಕಸ್ ಇಡೋದು ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ. ಸರಿ, ಯಾಕಂದ್ರೆ ನೀವು ಬೇರೆ ಕೆಲಸ ಮಾಡುವಾಗ, ಈಗ ನಾವು ಸಪೋಸ್ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತೇವೆ, ಅಲ್ಲಿಂದ ನಮಗೆ ಆವಾಗ ಮನೆಗೆ ಹೋಗ್ಲಿಕ್ಕೆ ಆಗಲ್ಲ, ಆಗುದಿಲ್ಲ, ಫುಲ್ ಟೈಮ್ ಜಾಬ್. ಹೌದು, ಹಾಗೆ ನೀವು ಫುಲ್ ಟೈಮ್ ಅಂತ ಹೇಳಿದ್ರೆ ಇಡೀ ದಿವ ಇದರ ಮೇಲೆ ನೀವು ಫೋಕಸ್ ಮಾಡಿದರೆ, ಈಗ ಸಪೋಸ್ ಒಂದು ದಿನಕ್ಕೆ ಒಂದು 10 ಕೆಜಿ ನೀವು ಮಶ್ರೂಮ್ ಅನ್ನು ಬೆಳೀತೀರಂತ ಹೇಳಿದ್ರೆ ನಿಮಗೆ ಆ ಉದ್ಯಮವೇ ಸಾಕು ನಿಮಗೆ. ಯಾಕಂದ್ರೆ 1 ಕೆಜಿ ಆಯಿಸ್ಟರ್ ಮಶ್ರೂಮ್ಗೆ ನಾವು ಕೊಡುವಂತ ಬೆಲೆ ಸಾಧಾರಣವಾಗಿ 250-300 ರೂಪಾಯಿ ಇದೆ. ಅಂಗಡಿಯವರು ಸ್ವಲ್ಪ ಅವರಿಗೆ ಲಾಭವನ್ನು ಇಟ್ಟು ಮಾಡ್ತಾರೆ, ಆದ್ರೆ ಈ ಅವರ ಲಾಭ ಬಿಟ್ಟು ನಮಗೆ ಇದರಿಂದ ಒಂದು ದಿನಕ್ಕೆ ಒಂದು 2,000-2,500 ಬರುತ್ತೆ ಆಯಿಸ್ಟರ್ ಮಶ್ರೂಮ್ ಅಲ್ಲಿ. ಮಿಲ್ಕಿ ಮಶ್ರೂಮ್ ನಾವು ಒಂದು 5 ಕೆಜಿ ಮಾಡ್ತೇವೆ, ಇದಕ್ಕೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ರೇಟ್ ಜಾಸ್ತಿ, ಹಾಗಾಗಿ ಹೇಳಿ ನಮಗೆ ಒಂದು 2,000-3,000 ರೂಪಾಯಿ ಒಂದು ದಿನಕ್ಕೆ ಬರುತ್ತವೆ. ಸರಿ, ಖರ್ಚನ್ನು ತೆಗೆದುಬಿಟ್ಟು ಎಲ್ಲ ಖರ್ಚು ತೆಗೆದ್ರೂ ಕೂಡ 1,500-2,000ವರೆಗೆ ನಮಗೆ ಆದಾಯ ಬರುತ್ತೆ. ಹೌದು, ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಿ ದಿವಸಕ್ಕೆ? ಈಗ ನಾವು 10 ಕೆಜಿ ಮಾಡ್ತೇವೆ. ಈಗ ನಾನು ಹೊಸತ್ತೊಂದು ಫಾರ್ಮ್ ಮಾಡ್ತಾ ಇದ್ದೇನೆ, ಅಂದರೆ ಒಂದು ಈ ತಿಂಗಳಲ್ಲಿ ಲಾಸ್ಟಿಗೆಲ್ಲ ರೆಡಿ ಆಗ್ಬೋದು. ನಮ್ಮೊಂದು 50 ಕೆಜಿ ಮಾಡುವ ಒಂದು ಅಂದಾಜು ಇದೆ. ಅಂದರೆ ಸ್ಟಾರ್ಟಿಂಗ್ಗೆ 50 ಕೆಜಿ ಮಾಡಲಿಕ್ಕೆ ಆಗಲ್ಲ, ಅದೇ ನಾವು 10-15-20-25 ಹಾಗೆಯೇ ಹೋಗ್ತಾ ಹೋಗ್ತಾ ನಾವು ಇದನ್ನು ಚೆನ್ನಾಗಿ ಒಂದು ಜನರಿಗೆ ಒಂದು ಮಾಹಿತಿಯನ್ನು ತಲುಪುವಲ್ಲಿ ಆಯಿಸ್ಟರ್ ಮಶ್ರೂಮ್ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಮತ್ತು ನಾವು ಇದನ್ನು ಯಾವ ರೀತಿ ತಯಾರು ಮಾಡ್ತೇವೆ, ಏನೋ ಒಂದು ಪೆಸ್ಟಿಸೈಡ್ ಅದು ಇದು ಏನು ಯೂಸ್ ಮಾಡದೆ ಮಶ್ರೂಮ್ ಅನ್ನೋ ಒಂದು ಶುದ್ಧ ಮತ್ತು ರುಚಿಯಾದ ಉತ್ಪಾದನೆಯನ್ನು ಹೇಗೆ ಜನರಿಗೆ ಕೊಡ್ತೇವೆ ಅಂತ ಹೇಳಿ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಸರ್. ಹಾಂ ಸರಿ, ಒಳ್ಳೆಯದು ಪ್ರಸನ್ನ ಡಿಸೋಜ ಅವರೇ. ಮುಖ್ಯವಾಗಿ ಈ ಏನು ಮಶ್ರೂಮ್ ಅಥವಾ ಅಣಬೆ ಬೇಸಾಯ ನೀವು ಮಾಡ್ತಾ ಇರುವಂಥ ಇದರ ಒಂದು ಮಾಹಿತಿಯನ್ನು ಯಾವ ರೀತಿ ಮಾಡುವುದು ಅನ್ನೋದನ್ನು ಕೊಟ್ಟಿದ್ದೀರಿ. ನಿಮ್ಮ ಫೋನ್ ನಂಬರ್ ಒಂದನ್ನು ಹೇಳ್ಬೋದಾ? 7-7-9-5-3-6-3-7-8-4. ಇನ್ನೊಂದು ಸಲ ಹೇಳಿ. 7-7-9-5-3-6-3-7-8-4. ಈ ಮಶ್ರೂಮ್ ಅಥವಾ ಅಣಬೆ ಉತ್ಪಾದನೆ ಯಾರಾದರೂ ಮಾಡುವವರಿದ್ದರೆ ಅವರಿಗೆ ಏನಾದರೂ ಸಮಸ್ಯೆಗಳಿದ್ದರೆ ನಿಮ್ಮನ್ನು ಸಂಪರ್ಕಿಸ್ಬೋದು. ಖಂಡಿತ ಸರ್, ಖಂಡಿತ. ಈ ಫೋನ್ ನಂಬರಿಗೆ ಸಂಪರ್ಕಿಸ್ಬೋದು. ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಈ ಒಟ್ಟಾರೆಯಾಗಿ ಈ ಅಣಬೆ ಒಂದು ಬೇಸಾಯ ಯಾವ ರೀತಿಯಲ್ಲಿ ನೀವು ಮಾಡಿದ್ರಿ ಮತ್ತು ಯಾವ ರೀತಿಯಲ್ಲಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ತೆ ಸರ್. ಪ್ರಸನ್ನ ಡಿಸೋಜಾ ಬಜ್ಪೆ ಅವರ ಅಣಬೆ ಕೃಷಿಯ ಅನುಭವವನ್ನು ಕೇಳಿದಿರಿ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ

ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿರುವ ಭಕ್ತಿ ರಚನೆಯೊಂದನ್ನು ಕೇಳೋಣ. ಕೈ ಬಿ